ಖುಷ್ಕಿ ಕೃಷಿಗೆ ಹೊಂದು ತಾದ ನಮಗೆ ಖುಷಿಯ ನೀಡುತ್ತಾದ ಖುಷ್ಕಿ ಕೃಷಿಗೆ ಹೊಂದು ತಾದ ನಮಗೆ ಖುಷಿಯ ನೀಡುತ್ತಾದ ನಮ್ಮದೇ ತೋಗರಿ ಇಲ್ಲಿ ಭಾರಿ ಬೆಳೀತದರಿ ಇಲ್ಲಿ ಭಾರಿ ಬೆಳೀತದರಿ ಇಲ್ಲಿ ಭಾರಿ ಬೆಳೀತದರಿ ನಮ್ಮದೇ ತೋಗರಿ ಇಲ್ಲಿ ಭಾರಿ ಬೆಳೀತದರಿ ಇಲ್ಲಿ ಭಾರಿ ಬೆಳೀತದರಿ ಇಲ್ಲಿ ಭಾರಿ ಬೆಳೀತದರಿ ಇಲ್ಲಿ ಭಾರಿ ಬೆಳೀತದರಿ ಇಲ್ಲಿ ಭಾರಿ ಬೆಳೀತದರಿ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ